ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಬರಟಗಿ ಗ್ರಾಮದ ಕೃಷಿಕರಾದ ಅಶೋಕ್ ಬಾಳಪ್ಪ ಬಾಲರೆಡ್ಡಿ ಅವರೊಂದಿಗೆ ಕಬ್ಬು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ತಿಕೋಟಾ ತಾಲೂಕು ಬರಟಗಿ ಗ್ರಾಮದ ಅಶೋಕ್ ಬಾಳಪ್ಪ ಬಾಲರೆಡ್ಡಿ ಅವರಿದ್ದಾರೆ. ಅವರು ಕಳೆದ ಅನೇಕ ವರ್ಷಗಳಿಂದ ಕಬ್ಬನ್ನು ಬೆಳೀತಾ ಇರುವಂಥವರು. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಹುಲ್ಲು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಮೆಕ್ಕೆಜೋಳ ಮತ್ತು ಕಬ್ಬು ಕಡಿಮೆ ಮಾಡಿ ಈಗ 1 ಎಕರೆ ಜಮೀನೊಳಗೆ ಕಬ್ಬನ್ನು ಬೆಳೀತಾ ಇದ್ದಾರೆ. ಅವರು ಈ ಹೋಮಿಯೋ ಕೃಷಿ ಬಗ್ಗೆ ತಿಳ್ಕೊಂಡು ತಮ್ಮ ಹೊಲದೊಳಗೂ ಕೂಡ ಹೋಮಿಯೋ ಔಷಧಿಯನ್ನು ಉಪಯೋಗ ಮಾಡಿಕೊಂಡು ಬೆಳೆ ಬೆಳೆಯುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ಅವರ ಅನುಭವದೊಳಗೆ ಹೋಮಿಯೋ ಕೃಷಿ ಮಾಡಿ ಕಬ್ಬಿಗೆ ವಿಶೇಷವಾಗಿ ಕಬ್ಬು, ಆಮೇಲೆ ನೇಪಿಯರ್ ಹುಲ್ಲು ಮತ್ತು ಮೆಕ್ಕೆಜೋಳ ಇವುಗಳ ಮೇಲೆ ಬಳಸಿ ಅದರ ಪರಿಣಾಮಗಳನ್ನು ಅವರು ಕಂಡುಕೊಂಡಿದ್ದಾರೆ. ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ಅಶೋಕ್ ಬಾಳಪ್ಪ ಬಾಲರೆಡ್ಡಿ ಅವರೇ, ತಮಗೆ ನಮಸ್ಕಾರ, ಸ್ವಾಗತ. 1 ವರ್ಷ ಆಯಿತು ತಾವು ಹೋಮಿಯೋ ಕೃಷಿ ಮಾಡಾಗತ್ತೆ. ಹೌದು, ಅದು ನಿಮಗೆ ಗೊತ್ತಾಗಿದ್ದೆ ಹೆಂಗ? ನಾವು ಭದ್ರಗೊಂಡವ್ರ ಜೊತೆ ಪರಿಚಯ ಇತ್ತು, ಅವರು ನಿಮಗೆ ಇದ್ರ ಬಗ್ಗೆ ಹೇಳಿದ್ರು. ಮೊದಲಿನ ಪ್ರತಿಕ್ರಿಯೆ ಏನಿತ್ತು ನಿಮ್ದು, ಇದ್ಯಾವ್ದು ಕೃಷಿ ಅಂತ ಅನಿಸ್ತೇನೋ ನಿಮಗೆ? ಇಲ್ಲ, ನನ್ನ ಆರ್ಗ್ಯಾನಿಕ್ ಮಾಡ್ತಿದ್ರು ಮೊದಲು, ಅದರಿಂದ ಇದು ಚೇಂಜಸ್ ಏನಾಗ್ತಂತ ನೋಡ್ಕೊಂಡು ಮಾಡ್ಬೇಕಂತೇಳಿ ಇದನ್ನ ಮಾಡ್ತೇವೆ. ಅವ್ರು ಹೇಳಿದ ಕೂಡಲೇ ನಿಮಗೆ ಒಂದು ಅನುಸರಿಸಬೇಕು ಅನ್ನುವಂತ ಒಂದು ವಿಚಾರ ಬಂತು? ಬಂತು. ಶುರು ಮಾಡಿದ್ದೆ ಹೆಂಗ ನೀವು? ಕಬ್ಬಿಗೆ ಯೂಸ್ ಮಾಡಿ ನೋಡಿದ್ರೆ 1 ಎಕರೆಗೆ ಸ್ವಲ್ಪ ಚೇಂಜಸ್ ಕಾಣಾಗ್ತಾರೆ, ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಬದಲಾವಣೆ ನಿಮಗೆ ಏನು ಕಂಡು ಬಂತು? ಮೊದಲ ಯಾವ ರೀತಿ ನಿಮ್ ಬೆಳೆ ಇತ್ತು ಕಬ್ಬಿನ ಬೆಳೆ, ಅದರ ನಂತರ ನೀವು ಹೋಮಿಯೋಪತಿ ಔಷಧ ಹೊಡೆದ ನಂತರ ಏನೇನು ಬದಲಾವಣೆಗಳು ನೀವು ನೋಡಿದ್ರೆ? ಕಬ್ಬಿನ ಕಲರ್ ಚೇಂಜ್ ಆಯ್ತು, ಮತ್ತೆ ಇಂಪ್ರೂವ್ಮೆಂಟ್, ಆಮೇಲೆ ಆರೋಗ್ಯ ನೀವು ನೋಡಿದ ಕೂಡಲೇ ಗೊತ್ತಾಗ್ತದೆ ಅಂತೀರಿ. ಕಬ್ಬಿನ ಆರೋಗ್ಯ ಚೇಂಜಸ್ ಬದಲಾವಣೆ ಆಗಿದ್ದು ನಿಮಗೆ ಆಗಿಂದ ಗೊತ್ತಾಯ್ತು. ಯಾವಾಗ ಯಾವಾಗ ನೀವು ಅದನ್ನ ಬಳಸಿರಿ, ಯಾವ್ಯಾವ ವಿಶೇಷ ಸಂದರ್ಭಗಳಲ್ಲಿ ಅದನ್ನ ಬಳಸಿರಿ ಅಂತ? ಇಲ್ಲ, ಹಚ್ಚಿದ ಮೇಲೆ ಕಂಟಿನ್ಯೂ ಆಗಿ ಬೆಳೆಸ್ತಾ ಇದ್ದೀವಿ. ಅಂದ್ರೆ ಈಗ ಒಂದು 15 ದಿವಸಕ್ಕೆ ಈ ತರ ನೀವು ಯಾವಾಗ ಯಾವಾಗ ಬಳಸಿರಿ? 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡಿ. ಸ್ಪ್ರೇ ಮಾಡಿರಿ. ಯಾವ ಔಷಧ ಅಂತ ಹೇಳಿ ಏನಾದ್ರೂ ನಿಮಗೆ ಗೊತ್ತದನ್ನೋದು? ಯಾವ ಔಷಧ ಏನು ಔಷಧ ಮಾಡಿ ಅವ್ರು ಕೊಡ್ತಾ ಇದ್ರು ಅದನ್ನೇ ನೀವು ಬಳಸಿ ಈಗ ಸುಮಾರು 1 ವರ್ಷ ಆಯ್ತಲ್ಲ ನೀವು ಬಳಸ್ತಾ ಇದ್ದು, ಕಬ್ಬಿನ ಮೇಲೆ ಏನೇನು ಪರಿಣಾಮಗಳು ಅದು ಅಂತೀರಿ? ಈಗಂತೂ ಹೌದು, ನೀವು ಸ್ಪ್ರೇ ಮಾಡಿದ ಕೂಡಲೇ ನಿಮ್ಗೆ ಅದ್ರ ಬದಲಾವಣೆ ಕಂಡು ಬಂತು ಅಂತೇಳಿ. ಚೇಂಜ್ ಆಗ್ತಿತ್ತು, ನುಸಿ ಅದು ಬರ್ತಿತ್ತಲ್ಲ, ಅದು ಬರ್ತಿದ್ದಿಲ್ಲ, ಕರಿ ನುಸಿ ಬರ್ತಿತ್ತು ಬೇರೆ ಬರ್ತಾ ಇರ್ಲಿಲ್ಲ. ಓಹೋ, ಕರಿ ನುಸಿ ಬರ್ಲಿಲ್ಲ. ಬರ್ಲಿಲ್ಲ, ಕೆಳಗಡೆ ಬ್ರಾಂಚಸ್ ಬರ್ತಾವಲ್ಲ ಹೆಚ್ಚಾಗ್ತಾ ಇತ್ತು. ಓಹೋ, ಕೆಳಗಡೆ ಕುಡಿ ಬರ್ತಾವ, ಕುಡಿ ಅವು ಸಾಕಷ್ಟು ಸಂಖ್ಯೆ ಒಳಗೆ ಬಂದು ಅಂತೀರಿ. ಬೇರಿನ ಸಂಖ್ಯೆ ಏನಾದ್ರೂ ಹೆಚ್ಚಾಯ್ತಾ ಅದನ್ನೇನಾದ್ರೂ ನೋಡಿದ್ರಿ? ಬೇರುಗಳು ಸಂಖ್ಯೆ ಹೆಚ್ಚಾಗಿದ್ದು, ಆಮೇಲೆ ಗಣಿಕೆ ಸೈಜ್, ಗಣಿಕೆ ಸೈಜ್ ದೊಡ್ಡದಾಗಿದ್ದಾಗ್ಲಿ ಅಥವಾ ಇಲ್ಲ, ಸ್ವಲ್ಪ ಚೇಂಜಸ್ ಕಾಣಿಸ್ತದ ಅಂತೀರಿ. ಅಂದ್ರೆ ಒಟ್ಟಾರೆಯಾಗಿ ಕಬ್ಬಿನ ಒಂದೇನು ಸೈಜ್ ಏನಿರ್ತದೆ ಉದ್ದ, ಅದೇನಾದ್ರೂ ಹೆಚ್ಚಾಗುವಂತದ್ದು ಏನಾದ್ರೂ ನೀವು ನೋಡಿದ್ರೆ? ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಆದ್ರೂ ಕೂಡ ಬದಲಾವಣೆ ಅನಿಸ್ತು ನಿಮಗೆ, ಔಷಧದ ಪರಿಣಾಮ ಅಂತ ಹೇಳಿ ಅಂತ ಅನಿಸ್ತು ನಿಮಗೆ? ಮತ್ತೆ ಈ ಒಂದು ವರ್ಷದ ಅವಧಿಯೊಳಗ ಮತ್ತೆ ಏನೇನ್ ನೀವು ಕಂಡುಕೊಂಡ್ರಿ? ಮತ್ತೆ ಬೇರೆ ಹುಲ್ಲಿನ ಮೇಲೆ ನೀವು ಸ್ಪ್ರೇ ಮಾಡಿದ್ರಿ? ಹುಲ್ಲಿನ ಮೇಲೆ, ಮೆಕ್ಕೆಜೋಳ ಮೇಲೆ ಮಾಡಿದ್ರಿ? ಮೆಕ್ಕೆಜೋಳದ ಮೇಲೆ ಮಾಡಿದ್ರಿ. ಹುಲ್ಲಿನ ಮೇಲೆ ಅದ್ರ ಆರೋಗ್ಯದ ಬಗ್ಗೆ ಏನಾದ್ರು ಹೇಳ್ಬೋದಾ? ಆರೋಗ್ಯ ಅಂದ್ರೆ ಗ್ರೀನಿಶ್ ಇತ್ತು, ಹಸಿರು ಹೆಚ್ಚಾಯ್ತು ಅಂತ. ಹಸಿರು ಹೆಚ್ಚಾಯ್ತು. ಆಮೇಲೆ ಇದು ಮೆಕ್ಕೆಜೋಳದ ಮೇಲೆ, ಮೆಕ್ಕೆಜೋಳ ಒಳಗ ಸುಳಿ ಕಡಿತಿದ್ರು, ಅದಕ್ಕೂ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಬಂತ್ರಿ. ಸುಳಿ ನೊಣ ಇದ್ವು ಏನ್ರಿ? ಸುಳಿ ನೊಣ, ಸುಳಿ ನೊಣ ರೋಗ ಒಳಗ್ ಕೀಳಿ ಕಟ್ ಮಾಡಾಕ್ತಿದ್ರು, ಅದಕ್ಕೆ ಸ್ಪ್ರೇ ಮಾಡಿದ್ರೆ ಒಳಗೆಲ್ಲ ಕಡಿಮೆ ಆಯ್ತು. ಕಡಿಮೆ ಆಯ್ತು ಅಂತೀರಿ. ಅಲ್ಲಿ ಮೆಕ್ಕೆಜೋಳದೊಳಗ ಮತ್ತೆ ಯಾವಾಗ ಯಾವಾಗ ನೀವು ಸ್ಪ್ರೇ ಮಾಡಿರಿ? ಇವಾಗ ರೀಸೆಂಟ್ ಮಾಡ್ತಾ ಇದ್ದೀವಿ, ಒಂದು ಎರಡು ತಿಂಗಳಿಂದ ಮಾಡ್ತಾ ಇದ್ದೀವಿ. ಎರಡು ತಿಂಗಳಿಂದ ಶುರು ಮಾಡಿದ್ದು, ಈಗ ಶುರು ಮಾಡಿದ್ದು ಮೆಕ್ಕೆಜೋಳದ ಮೇಲೆ. ಇನ್ನೂ ಒಂದು ಬೆಳೆ ತಗೊಂಡಿಲ್ಲ ನೀವು, ಇನ್ನು ಮೇಲೆ ಅದ್ರ ಪರಿಣಾಮ ನಿಮ್ಗೆ ಗೊತ್ತಾಗಬೇಕು. ಅಂದ್ರೆ ಎಷ್ಟು ತೆನೆ ಸೈಜ್ ಎಷ್ಟು ಬರ್ತೈತಿ ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ನೀವು ಕಂಡುಕೊಳ್ಳಬಹುದು. ಈಗಾಗಲೇ ನಿಮ್ಗೆ ಅದ್ರ ಮೇಲೆ ವಿಶ್ವಾಸ ಬಂದದ, ಇಂಥ ಒಂದು ಔಷಧ ಬಂದು. ಮತ್ತೆ ಅದನ್ನ ಬಳಸೋದು ಹೆಂಗ್ ಬಳಸ್ತಾ ಇದ್ದೀರಿ ನೀವು? ಯಾವ ರೀತಿ ಬಳಸ್ತಾ ಇದ್ದೀರಿ? ಸ್ಪ್ರೇ ಮಾಡ್ತಾ ಇದ್ದೀರಿ? ಹೆಂಗ್ ಸ್ಪ್ರೇ ಮಾಡ್ತಾ ಇದ್ದೀರಿ? 200 ಲೀಟರ್ ನೀರಿಗೆ 1 ಲೀಟರ್ ಇದು ಒಮ್ಮೆ ಮೆಡಿಸಿನ್ ಹಾಕಿ ಸ್ಪ್ರೇ ಮಾಡ್ತಾ ಇದ್ದೀರಿ. ನಿಮಗ ಏನು ಔಷಧ ಬೇಕಾದಾಗ ಅವರಿಗೆ ಸಂಪರ್ಕ ಮಾಡ್ತೀರಿ? ಸಂಪರ್ಕ ಮಾಡ್ತೀರಿ, ಅವ್ರು ಔಷಧ ಕೊಡ್ತಾರ, ನೀವು ಸ್ಪ್ರೇ ಮಾಡ್ತೀರಿ. ಈಗ ತಾವು ಕಬ್ಬು ಬೆಳೀತಾ ಇದ್ದೀರಿ, ನೇಪೇರ್ ಹುಲ್ಲನ್ನ ಬೆಳೀತಾ ಇದ್ದೀರಿ, ಆಮೇಲೆ ಮೆಕ್ಕೆಜೋಳ ಬೆಳೀತಾ ಇದ್ದೀರಿ, ಇವುಗಳನ್ನ ಬಿಟ್ಟು ನಿಮ್ದು ಜಮೀನು ಎಷ್ಟು ಒಟ್ಟ? 17 ಎಕರೆ ಜಮೀನು. ಉಳಿದಂತಹ ಜಮೀನೊಳಗ ಮತ್ತೆ ಏನು ಕೃಷಿ ಮಾಡ್ಬೇಕಂತ ಮಾಡಿ? ಲಿಂಬಿ ಗಿಡ ಮಾಡ್ಬೇಕಂತ ಮಾಡಿ, ಪೇರು ಮಾಡ್ಬೇಕು. ಅಂದ್ರೆ ಹಣ್ಣಿನ ಗಿಡಗಳನ್ನ ನೀವು ಮಾಡ್ಬೇಕು ಅಂತೇಳಿ. ಹಣ್ಣಿನ ಗಿಡಗಳ ಮೇಲೆ ಸಹಿತ ನೀವು ಹೋಮಿಯೋ ಔಷಧವನ್ನ ಬಳಸಬಹುದು ಅನ್ನುವಂತ ವಿಚಾರ ಗೊತ್ತದ ನಿಮ್ಗೆ, ಹೇಳಿದ್ದಾರೆ ಗಿರೀಶ್ ಅವ್ರು ನಿಮಗೆ. ಮತ್ತೆ ಮುಂದಿನ ದಿನಗಳಲ್ಲಿ ಸಹಿತ ಇದನ್ನೇ ಮಾಡಬೇಕು ಅಂತ ಹೇಳಿ, ಏನು ಇದ್ರ ಮೇಲೆ ಪ್ರಯೋಗ ಮಾಡೋದ್ರಾಯ್ತು ಅಂತೇಳಿ ಹಂಗ ಅನಿಸ್ತಾ ಇದೆ ನಿಮ್ಗೆ? ಅನಿಸ್ತಾ ಇದೆ. ಅದನ್ನೇ ಮಾಡೋರು ನೀವು? ಮಾಡ್ತಾ ಇದ್ದೀವಿ. ಈಗೇನು ನೀವು ಮಾಡ್ತಾ ಇದ್ದೀರಲ್ಲ, ಆರ್ಗ್ಯಾನಿಕ್ ಮಾಡ್ತಾ ಇದ್ದೀರಿ, ಆರ್ಗ್ಯಾನಿಕ್ಗೆ ಆಮೇಲೆ ಹೋಮಿಯೋಕ್ ಏನಾದರೂ ವ್ಯತ್ಯಾಸಗಳು ಅನಿಸ್ತಾ ಇದ್ದಾವೆ ನಿಮಗೆ? ಚೇಂಜಸ್ ಅನಿಸ್ತಾವ್ರು. ನಿಮ್ಗೆ ಇದು ಹೋಮಿಯೋ ಕೃಷಿ ಅನುಕೂಲ ಅಂತ ಅನಿಸ್ತಾ ಇದೆ? ಅನುಕೂಲ. ಅಂದ್ರೆ ಪ್ರಾರಂಭಿಕ ಲಕ್ಷಣಗಳನ್ನ ನೀವು ನೋಡ್ತಾ ಇದ್ದೀರಿ, ನಿಮಗೆ ಒಂಥರ ಎನ್ಕರೇಜಿಂಗ್ ಪ್ರೋತ್ಸಾಹ ಐತೆಪ್ಪ ಇದ್ರ ಇದೊಳಗೆ ನಮಗೆ ಅಂತೇಳಿ? ಇಲ್ಲ, ಚಲೋ ಅಂತ ಅನಿಸ್ತಾ ಇದೆ. ಎಕನಾಮಿಕ್ ಎಕನಾಮಿಕ್ ಅದ. ಈಗ ಎಷ್ಟು ಎಕನಾಮಿಕ್ ಅಂತಂದ್ರೆ ಎಷ್ಟು ಆರ್ಥಿಕವಾಗಿ ಎಷ್ಟು ನಿಮ್ಗೆ ಅನುಕೂಲ? ಇಲ್ಲ, ನಾವು ಈಗ ಗೋಕುಪ ಅಮೃತ ಜೀವಾಮೃತ ಮಾಡ್ತೀವ್ರಿ, ಅದಕ್ಕೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದಾವ್ರಿ, ಪಂಚಗವ್ಯ ಮಾಡಿವ್ರಿ, ಅದು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದ. ಇನ್ವೆಸ್ಟ್ಮೆಂಟ್ ಅದ್ರೊಳಗೆ ಶ್ರಮ ಕೂಡ ಹೆಚ್ಚಾಗ್ತದೆ ನಿಮಗಲ್ಲ? ಈಗ ಗೋಕೃಪಾಮೃತ ಮಾಡೋದಾಗ್ಲಿ, ಜೀವಾಮೃತ ಮಾಡೋದಾಗ್ಲಿ, ಎರೆಗೊಬ್ಬರ ಮಾಡೋದಾಗ್ಲಿ, ಶ್ರಮ ಅದ, ಶ್ರಮ ಆಗ್ತದ, ಸಮಯ ಹಿಡಿತದ. ಆದ್ರೆ ಈ ಔಷಧದೊಳಗ ಏನಿಲ್ಲ, ಏನು ಶ್ರಮ ಇಲ್ಲ, ಏನಿಲ್ಲ. ನೇರವಾಗಿ ಔಷಧ ತಂದ್ರೇನು, ಸ್ಪ್ರೇ ಮಾಡಿದ್ರೇನು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ, ಅದನ್ನ ತಾವು ಉಪಯೋಗ ಮಾಡ್ತಾ. ಈಗ ನಿಮ್ಮ ಬೆಳೆಗಳಿಗೆ ಬಹುಶಃ ಅಂತ ರೋಗಗಳಾಗ್ಲಿ ಕೀಟಗಳಾಗ್ಲಿ ಕಾಡಿಲ್ಲ, ಏನಿಲ್ಲ, ಏನು ತೊಂದರೆ ಆಗಿಲ್ಲ, ತೊಂದರೆ ಆಗಿಲ್ಲ. ಸಾಮಾನ್ಯವಾಗಿ ಏನು ನೀವು ಆರೋಗ್ಯದ ಮೇಲೆನೆ, ಅಂದ್ರೆ ಬೆಳವಣಿಗೆ ಮೇಲೆ ನೀವು ಲಕ್ಷ ಕೊಡುವಂತದ್ದು ಕಬ್ಬಿನೊಳಗೆ, ಅದನ್ನ ಬಿಟ್ಟರೆ ಬೇರೆ ಸಮಸ್ಯೆ ಆಗಿಲ್ಲ ನಿಮಗೆ? ಏನಾಗಿಲ್ಲ. ಈಗ ನುಗ್ಗಿನ ಒಂದ್ ಸ್ವಲ್ಪ ಹಾಕಿದೇವ್ರಿ, ಅದ್ರ ಮೇಲೆ ಪ್ರಯೋಗ ಮಾಡಬೇಕು. ನುಗ್ಗಿ ಮೇಲೆ ಈಗ ಮಾಡಿರಿ, ಶುರು ಮಾಡಿರಿ, ಮಾಡ್ಬೇಕು, ಹಾಕಿದೇವ್ರಿ ಬಂದಿದ್ದಾವ್ರ. ನುಗ್ಗಿ ಹಾಕ್ಬೇಕಾದ್ರೆ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿ ಹಾಕಿದ್ರಿ? ಇಲ್ಲ ಇಲ್ಲ, ಹಾಗೆ ಹಾಕಿ, ಹಂಗೆ ಹಾಕಿರಿ, ಇನ್ ಮೇಲೆ ಅದಕ್ಕೆ ಉಪಯೋಗ ಮಾಡ್ಬೇಕು ಅಂತೇಳಿ. ಅಶೋಕ್ ಬಾಲರೆಡ್ಡಿ ಅವರೇ, ಈಗ ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅನುಭವ ಕೇಳಬೇಕು ಅಂತಂದ್ರೆ ನಿಮ್ಮ ನಂಬರ್ ಹೇಳ್ತೀರಾ ಸ್ವಲ್ಪ? 9855-393-311. ಆದ್ಮೇಲೆ ಅಶೋಕ್ ಬಾಲರೆಡ್ಡಿ ಅವರ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಕೂಡ ಬರ್ಕೊಳ್ಬಹುದು. 9845-53-93-11. ಈ ನಂಬರ್ನ ಸಂಪರ್ಕ ಮಾಡಿ ಅವರು ಯಾವ ರೀತಿ ಪ್ರಯೋಗ ಈಗ ಏನು ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ, ಅವರಿಗೆ ಏನು ಲಭ್ಯ ಆಗಿದೆ ಫಲಿತಾಂಶ ಅನ್ನೋದ್ರ ಬಗ್ಗೆ ತಾವು ಚರ್ಚೆ ಮಾಡಬಹುದು. ಒಳ್ಳೆಯದು ಅಶೋಕ್ ಬಾಲರೆಡ್ಡಿ ಅವರೇ, ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ ಅವರು ಕೂಡ ಇದ್ದಾರೆ. ಅವರು ಯಾವ ರೀತಿ ಅಶೋಕ್ ಬಾಲರೆಡ್ಡಿ ಅವರಿಗೆ ಮಾರ್ಗದರ್ಶನ ಮಾಡಿದ್ರು, ಯಾವ ರೀತಿ ಅವರ ಸಂಪರ್ಕದೊಳಗೆ ಅವರು ಬಂದರು, ಆಮೇಲೆ ಈ ಒಂದು ಹೋಮಿಯೋ ಔಷಧಿಯನ್ನು ತಮ್ಮ ಹೊಲದೊಳಗೆ ಉಪಯೋಗ ಮಾಡೋದಕ್ಕೆ ಯಾವ ರೀತಿ ಅವರು ಕೂಡ ಪ್ರೇರಿತರಾದರು ಅನ್ನೋದ್ರ ಬಗ್ಗೆ ಅವರಿಂದ ಕೇಳೋಣ. ಮೊದಲೇದಾಗಿ ಬಾಲರೆಡ್ಡಿ ಸರ್ ನನಗೆ ಪರಿಚಯ ಆಗಿದ್ದು ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದಿಂದ. ಹಂಗೆ ಪರಿಚಯ ಆಗ್ತಾ ನಾವು ಯಾವುದೇ ಒಂದು ವಿಚಾರಗಳನ್ನು ವಿನಿಮಯ ಮಾಡ್ಕೋತಾ ಇರ್ತೀವಿ ಅವ್ರಿಗೆ. ಕೃಷಿಗೆ ಸಂಬಂಧಪಟ್ಟದಾಗಿರ್ಬೋದು, ಡೈರಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಹಿಂಗೆಲ್ಲ ನಾವು ಮಾಡ್ತಿರ್ತೀವಿ. ಒಂದ್ಸತಿ ನಾನು ಅವ್ರಿಗೆ ಹೇಳಿದೆ, ನಮ್ಮ ಹೋಮಿಯೋ ಮೆಡಿಸಿನನ್ನು ನೀವು ನಿಮ್ಮ ತೋಟದಲ್ಲಿ ಕಬ್ಬಿಗೆ ಅದು ಬಳಸಿ ಅದರದ್ದು ನೋಡ್ರಿ. ಅವಾಗ ನಾನು ಎಷ್ಟು ಔಷಧಗಳನ್ನು ಮಾಡಿಕೊಟ್ಟೆ, ಕೊಟ್ಟಾಗ ಅದನ್ನು ಬಳಸಿದ್ರು. ಬಳಸ್ತಾ ನಾವು ಅವಾಗವಾಗ ಅವ್ರ ಕಡೆಯಿಂದ ಅಪ್ಡೇಟ್ಸು ತಗೋತಿರ್ತೀವಿ. ಈಗ ನಾವು ಯಾರಿಗೆ ಮೆಡಿಸಿನ್ ಕೊಟ್ಟೇವತ್ತಂದ್ರೆ ಅದರ ಸಾಧಕ ಬಾಧಕಗಳನ್ನು ನಾವು ತಿಳಿಸ್ಬೇಕು. ಹಾಗಾಗಿ ಅವರು ವಾಟ್ಸಪ್ ಮುಖಾಂತರ ನಮಗೆ ಅದರದ್ದು ಬೆಳವಣಿಗೆ ಆಗಿರ್ಬೋದು, ಆಮೇಲೆ ಅದರದ್ದು ಏನೇನು ಸಮಸ್ಯೆ, ಆಮೇಲೆ ಗ್ರೋತ್ ಆಗಿರೋದು, ಅದನ್ನೆಲ್ಲ ನಾವು ಅಪ್ಡೇಟ್ ತಗೋತಾ ಇರ್ತೀವಿ. ಹಂಗೆ ತೊಗೊಂಡಾಗ ಆ ಕಬ್ಬಲ್ಲಿ ಬಂದಂಥ ಬದಲಾವಣೆ ಏನತ್ತಂದ್ರೆ, ಒಂದೇದು ಗ್ರೋತ್ ಚೆನ್ನಾಗಿ ಬರ್ತೈತಿ, ಅದರದಲ್ಲಿ ಈ ಎಲೆ ಹಸಿರಾಗಿರ್ತೈತಿ, ಹಳದಿ ಆಗೋದಿಲ್ಲ ಕಬ್ಬು. ಆಮೇಲೆ ಕಬ್ಬಿನಲ್ಲಿ ಜ್ಯೂಸಿನ ಪ್ರಮಾಣ ಜಾಸ್ತಿ ಇರ್ತೈತಿ. ಈಗ ನಾವು ಸಾಮಾನ್ಯವಾಗಿ ರಾಸಾಯನಿಕ ಬಳಸ್ತಕ್ಕಂಥ ಕಬ್ಬಿನ ಮೇಲ್ಗಡೆ ತೊಗಟಿ ಏನಂತೀವಲ್ಲ, ಅದು ಬಿರುಸಿರ್ತೈತಿ. ಈ ಹೋಮಿಯೋ ಬಳಸಿದ ಕಬ್ಬಿನ ತೊಗಟಿ ಏನಿರ್ತದ, ಮೆತ್ತಗಿರ್ತೈತಿ. ಇದನ್ನು ಕೂಡ ನಾವು ಪರೀಕ್ಷೆ ಮಾಡಿದ್ದೇವೆ. ಇದರಲ್ಲಿ ಜ್ಯೂಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಪ್ರತಿ ಎಕರೆಗದಲ್ಲಿನೂ ಕೂಡ ನಾವು ಬಾಲರೆಡ್ಡಿ ತೋಟದಲ್ಲಿನು ಪ್ರಯೋಗ ಮಾಡಿದ್ದೀವಿ, ಬೇರೆ ರೈತರಲ್ಲಿನು ಸಾಕಷ್ಟು ರೈತರು ಪ್ರಯೋಗ ಮಾಡಿದ್ದೀವಿ. ಪ್ರತಿ ಎಕರೆಯಿಂದ ನಾರ್ಮಲ್ ಏನವರು ಬೆಳೀತಾರೆ ಕಬ್ಬು, ಅದಕ್ಕಿಂತ ಒಂದು 2-3 ಟನ್ ಇಳುವರಿ ಜಾಸ್ತಿ ತಗೊಂಡಿರುವ ಉದಾಹರಣೆ ಕೂಡ ಇದೆ ಎಕರೆಗೆ ಎಕರೆಗೆ. ಆಮೇಲೆ ಕಬ್ಬಿನಲ್ಲಿ ಶುಗರ್ ಕಂಟೆಂಟ್ಸು ಜಾಸ್ತಿ ಆಗ್ತದೆ. ಆಮೇಲೆ ಇನ್ನೊಂದು ರೈತರು ಇದನ್ನ ನಾವು ಫ್ಯಾಕ್ಟ್ರಿ ಕೊಡೋದಾಗ್ಲಿ ಇದು ಕೊಡೋದಾಗ್ಲಿ ಅದರಲ್ಲಿ ಇನ್ನೊಂದು ಪ್ರೊಸೀಜರ್ ಇದೆ. ಕಬ್ಬು ಕಟಾವು ಮಾಡಿದ ತಕ್ಷಣ ಫ್ಯಾಕ್ಟ್ರಿ ಲೋಡ್ ಮಾಡ್ತಾರೆ, ಅಲ್ಲಿಂದ ಅದು ಫ್ಯಾಕ್ಟ್ರಿಗೆ ಹೋಗಿ ಲೇಟ್ ಆಗಿ ಅಂದ್ರೆ ಕ್ಯೂ ಇರ್ತೈತಿ, ಪಾಳೆ ಇರ್ತದಲ್ಲ, ಅಲ್ಲಿ ಅರೋಟಿಗೆ ಎಷ್ಟೋ ಡಿಹೈಡ್ರೇಟ್ ಆಗಿಬಿಡ್ತೈತಿ ಕಬ್ಬು ಬಿಸಿಲಿಗೆ ತಾಪಮಾನ ಇದಕ್ಕೆ. ಅದಕ್ಕೆ ಅವ್ರು ಇಲ್ಲೇನು ಕಬ್ಬು ಲೋಡ್ ಮಾಡ್ತಾರೆ, ಅಲ್ಲಿ ಹೋಮಿಯೋ ಸ್ಪ್ರೇ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅದು ಏನು ಮಾಡ್ತೈತಿ ಸ್ವಲ್ಪ ಡಿಹೈಡ್ರೇಷನ್ ಕಡಿಮೆ ಮಾಡ್ತೈತಿ. ಹಿಂಗಾಗಿ ರೈತರಿಗೆ ಒಂದು ಸ್ವಲ್ಪ ಒಳ್ಳೆ ಈಗ ಸಾಗಾಟ ಮಾಡುವಾಗ ಏನು ತಾವು ಹೇಳಿದ್ರಲ್ಲ ಸ್ಪ್ರೇ, ಅದು ಯಾವ ಔಷಧ ಸ್ಪ್ರೇ ಮಾಡ್ತಾ ಇದ್ದೀರಿ? ಅದರಲ್ಲಿ ಒಂದು 2 ರೀತಿ ಮೆಡಿಸಿನ್ಸ್ ಬರ್ತೈತಿ, ಸುಮಾರು ಒಂದು 5,000 ಟೈಪ್ ಮೆಡಿಸಿನ್ಸ್ ಇದೆ ಇದರಲ್ಲಿ. ನಮಗೆ ಎಲ್ಲಾನು ಅದನ್ನ ನೆನಪಿಟ್ಕೊಳ್ಳಿಕ್ಕಾಗಲ್ಲ. ಅದನ್ನ ನಾನು ಬೇಕಾದ್ರೆ ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಏನು ಮೆಡಿಸಿನ್ ಅಂತಂತೇಳಿ ನಾನು ವಿವರವಾಗಿ ಅದನ್ನ ತಿಳಿಸ್ಕೊಡ್ತೇನೆ. ಬಟ್ ಇದ್ರದ್ದು ರಿಸಲ್ಟ್ ಮಾತ್ರ ನಾವು ರೈತರಿಗೆ ಏನ್ ಹೇಳ್ತೀವಿ, ಒಮ್ಮೆ ನೀವು ಎಲ್ಲರೂ ಮಾಡಂತಾನು ಹೇಳಂಗಿಲ್ಲ ಅವ್ರಿಗೆ. ಪ್ರಾಯೋಗಿಕವಾಗಿ 1 ಎಕರೆ ನೀವು ಈ ತರ ಹೋಮಿಯೋದಿಂದ ಬಳಸಿ ಮಾಡ್ರಿ, ಉಳಿದಿರೋದು ನೀವು ನಿಮ್ಮ ರೊಟೀನಲ್ಲಿ ನೀವು ಹೆಂಗ್ ಮಾಡ್ತಿರ್ತೀರಿ ಅದ್ರ ತಕ್ಕ ಮಾಡ್ರಿ, ಅದಕ್ಕೆ ಇದಕ್ಕೂ ವ್ಯತ್ಯಾಸವನ್ನು ಗಮನಿಸ್ರಿ, ಅದು ಚೆನ್ನಾಗಿ ಬರ್ತಂದ್ರೆ ಮುಂದುವರಿರಿ ಅಂತ ಹೇಳ್ತೀವಿ. ಅಂದ್ರೆ ಇದು ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿ, ಅದ್ರ ಜೊತೆಗೆ ಆರ್ಥಿಕವಾಗಿ ಕೂಡ ಹೊರೆ ಆಗಂಗಿಲ್ಲ, ಆಮೇಲೆ ಮತ್ತೆ ಸರಳವಾಗಿ ಒಂದು ಔಷಧವನ್ನ ನಾವು ಬಳಸಬಹುದು. ಇದು ಯಾವುದಕ್ಕೂ ಶ್ರಮ ಕೂಡ ಕಡಿಮೆ ಇದಕ್ಕೆ. ಒಂದು ಔಷಧ, ಸಣ್ಣ ಪ್ರಮಾಣದ ಒಂದು ಔಷಧವನ್ನ ನಾವು ಸ್ಪ್ರೇ ಮಾಡಿ ನಮ್ಮ ಬೆಳೆಗಳ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು, ಮತ್ತೆ ಸುಧಾರಣೆ ಕೂಡ ಮಾಡಿಕೊಳ್ಬಹುದು ಅನ್ನುವಂತ ಮಾತು. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು ತಮಗೆ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಒಂದೊಂದು ನೀರಹನಿ ಅಮೂಲ್ಯ ಖನಿ, ಅದನ್ನುಳಿಸಲು ಬಸಿಯಬೇಕು ಬೆವರಿನ ಹನಿ, ಬೆವರಿನ ಹನಿ, ಬೆವರಿನ ಹನಿ. La la la la la la la la la la la la ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ. ಹಾರುವ ಮಣ್ಣನ್ನು ಹಿಡಿಯೋಣ ಬನ್ನಿರು, ಸವೆಯುವ ಮಣ್ಣನ್ನು ನಿಧಿ

ಅಂಗಡಿ ಮುಂಗಟ್ಟುಗಳು, ಮಾರುಕಟ್ಟೆಗಳು ಮತ್ತು ಮಾಂಸದಂಗಡಿಗಳಂತಹ ಬೃಹತ್ ತ್ಯಾಜ್ಯ ಉತ್ಪಾದಕರು ತ್ಯಾಜ್ಯವನ್ನು ಖಾಲಿ ಜಾಗಗಳಲ್ಲಿ ಬಿಸಾಡುವುದು, ಸುಡುವುದು, ಕೆರೆ ಕಟ್ಟೆ ರಾಜಕಾಲುವೆಗಳಲ್ಲಿ ಹಾಕುವುದು ಶಿಕ್ಷಾರ್ಹ ಅಪರಾಧ. ಬದಲಿಗೆ ನಗರ ಸ್ಥಳೀಯ ಸಂಸ್ಥೆಯಿಂದ ತ್ಯಾಜ್ಯ ಸಂಗ್ರಹಣೆಗೆಂದೇ ಬರುವ ವಾಹನಗಳಿಗೆ ನೀಡಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಸಿಪಿ ಗ್ರೈಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರಿವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಕೆಲವರು ಈಗ ಜನಪದ ಸಂಗೀತದಲ್ಲಿ ಕೇಳಿ ಕೆಲವು ಗೀತೆಗಳನ್ನು. ಈ ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲೇ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಏ ದೊಡ್ಡ ಮಾರ್ಗ ಹಿಡಿದು ಜನರು ಬರುವುದು ಕಂಡು ಅಡ್ಡ ಬರ್ತಿದ್ದ ವಾಲಿ. ದೊಡ್ಡ ಮಾರ್ಗ ಹಿಡಿದು ಜನರು ಬರುವುದು ಕಂಡು ಅಡ್ಡ ಬರ್ತಿದ್ದ ವಾಲಿ. ದುಡ್ಡು ಒಡವೆಗಳ ಎಲ್ಲ ಕಸಿದುಕೊಂಡು ಸುಮ್ಮನೆ ಬಿಡ್ತಿದ್ದ ಖಾಲಿ. ಹಣ ಕಸಿದುಕೊಂಡು ಹೆಣ ಕೆಡವಿಸಿ ಉಣ್ಣತಿದ್ದ ಪ್ರೀತಿಲಿ ಸತಿಸುತ್ತಾರೆಲ್ಲ ಹಿಗ್ಗಿಲಿ. ಹಣ ಕಸಿದುಕೊಂಡು ಹೆಣ ಕೆಡವಿಸಿ ಉಣ್ಣತಿದ್ದ ಪ್ರೀತಿಲಿ ಸತಿಸುತ್ತಾರೆಲ್ಲ ಹಿಗ್ಗಿಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಒಂದು ದಿನ ನಾರದ ಹೊರಟ ಕೊರಳೋಳು ರತ್ನಮಾಲಿ. ಚಂದ ರತ್ನ ನೋಡಿ ಎದರು ಅಡ್ಡ ಬಂದು ನಿಂತಿದಾನ ವಾಲಿ. ಒಂದು ದಿನ ನಾರದ ಹೊರಟನ ಕೊರಳೋಳು ರತ್ನಮಾಲಿ. ಚಂದ ರತ್ನ ನೋಡಿ ಎದಿರು ಅಡ್ಡ ಬಂದು ನಿಂತಿದಾನ ವಾಲಿ. ನಾರದ ಹೇಳ್ತಾನೆ ಸ್ವಲ್ಪ ಮಾತು ಕೇಳು ಕೊಡುವೆನು ರತ್ನಮಾಲಿ ಲಕ್ಷ ಇಡು ಮಾತಿನಲ್ಲಿ. ನಾರದ ಹೇಳ್ತಾನೆ ಸ್ವಲ್ಪ ಮಾತು ಕೇಳು ಕೊಡುವೆನು ರತ್ನಮಾಲಿ ಲಕ್ಷ ಇಡು ಮಾತಿನಲ್ಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಇಷ್ಟು ದಿನ ಎಷ್ಟು ಮಂದಿಗೆ ಹೊಡೆದು ಹಣ ಗಳಿಸಿಟ್ಟಿ ಮನೆಯಲ್ಲಿ. ಎಷ್ಟು ರಂಜಿನಿ ಪಾಪ ತುಂಬೆಯಿತೋ ಲೆಕ್ಕಿಲ್ಲ ನಿನ್ನಲ್ಲಿ. ಇಷ್ಟು ದಿನ ಎಷ್ಟು ಮಂದಿಗೆ ಹೊಡೆದು ಹಣ ಗಳಿಸಿಟ್ಟಿ ಮನೆಯಲ್ಲಿ. ಎಷ್ಟು ರಂಜಿನಿ ಪಾಪ ತುಂಬೆಯಿತೋ ಲೆಕ್ಕಿಲ್ಲ ನಿನ್ನಲ್ಲಿ. ಪಾಲಿಗೆ ಬಂದಷ್ಟು ಪಾಪ ತಗೊಂತಾರೇನೋ ಕೇಳಿಬಾರು ಮನೆಯಲ್ಲಿ ಕೊಡುವೆನೋ ರತ್ನಮಾಲಿ. ಪಾಲಿಗೆ ಬಂದಷ್ಟು ಪಾಪ ತಗೊಂತಾರೋ ಕೇಳಬಾರು ಮನೆಯಲ್ಲಿ ಕೊಡುವೆನೋ ರತ್ನಮಾಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಏ ವಾಲಿ ಒಳ್ಳೆಯದೆಂದು ಕೇಳಿ ಬರ್ತೀನಿ ಎಂದು ಹೋಗಿ ಕುಂತ ಮನೆಯಲ್ಲಿ. ಸತಿಸುತ್ತಾರೆಲ್ಲರನ್ನು ಕರೆದು ಕೇಳತಾನ ಪಾಪ ಮಾಡಿನಿ ಈ ಕೈಲಿ. ಪಾಲಿಗೆ ಬಂದಷ್ಟು ಪಾಪ ತಗೊಂತೀರೇನು ಉಂಡುಟ್ಟಿ ಜೋಕೀಲಿ ತೆರೆದಾನೋ ಪಾಪದ ಕೀಲಿ. ಪಾಲಿಗೆ ಬಂದಷ್ಟು ಪಾಪ ತಗೊಂತೀರೇನು ಉಂಡುಟ್ರಿ ಜೋಕೀಲಿ ತೆರೆದಾನೋ ಪಾಪದ ಕೀಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಏ ಸತಿಸುತ್ತಾರೆಲ್ಲರೂ ಬಾಲಿಗನ್ನ ತಾರೋ ಎಂಥದ್ದು ನುಡಿತಿ ಬಾಯಿಲಿ. ಸತ್ಯ ಕಾಯಕ ಮಾಡಿ ಬೇಕಾದಷ್ಟು ತಾರೋ ಅಮೃತದ ಅದರಲ್ಲಿ. ಸತಿಸುತ್ತಾರೆಲ್ಲರೂ ಬಾಲಿಗಂತಾರೋ ಎಂಥದ್ ನುಡಿತಿ ಬಾಯಿಲಿ. ಸತ್ಯ ಕಾಯಕ ಮಾಡಿ ಬೇಕಾದಷ್ಟು ತಾರೋ ಅಮೃತದ ಅದರಲ್ಲಿ. ಪಾಪ ಪುಣ್ಯ ನಿನ್ನಷ್ಟಕ್ಕೆ ಇರಲಿ ಪಾಲಿಲ್ಲ ಅದರಲ್ಲಿ ನಿಶೆ ಇಳಿದು ಬಂದ ವಾಲಿ. ಪಾಪ ಪುಣ್ಯ ನಿನ್ನಷ್ಟಕ್ಕೆ ಇರಲಿ, ಪಾಲಿಲ್ಲ ಅದರಲ್ಲಿ ನಿಷ ಇಳಿದು ಬಂದ ವಾಲಿ. ಕೊಳ್ಳದಾಗ ಮನೆ ಕಟ್ಟಿ ಕಾಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಏ ಪಾಪ ಪರಿಹಾರ ಮಾಡಿ ನಾರದ ಹೇಳ್ತಾನ ರಾಮ ರಾಮ ನೋಡಿ ಬಾಯ್ಲಿ, ಮರ ಮರ ಅಂತ ನಿತ್ಯ ಕೂಗಿದರ ರಾಮ ಉದರದಲ್ಲಿ. ಪಾಪ ಪರಿಹಾರ ಮಾಡಿ ನಾರದ ಹೇಳ್ತಾನ ರಾಮ ರಾಮ ನೋಡಿ ಬಾಯ್ಲಿ, ಮರ ಮರ ಅಂತ ನಿತ್ಯ ಕೂಗಿದರ ರಾಮ ಉದರದಲ್ಲಿ. ವಾಲಿ ಹೋಗಿ ವಾಲ್ಮೀಕಿ ಋಷಿಯಾದ ಸ್ಥಾನ ಬೆಳಕಿನಲ್ಲಿ, ಗುರುಸಿದ್ದ ಬೆಳಕಿನಲ್ಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ. ಕೊಳ್ಳದಾಗ ಮನೆ ಕಟ್ಟಿ ಕಳವು ಮಾಡುತ್ತಿದ್ದ ನಿತ್ಯ ಕಾಲದಲ್ಲಿ ಅವನೇ ನೋಡು ನಮ್ಮ ವಾಲಿ, ಅವನೇ ನೋಡು ನಮ್ಮ ವಾಲಿ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರಿವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರಾಮ ಮಂತ್ರ ಜಪಿಸೋ ಜಗ ಭರಿತ, ರಾಮ ಮಂತ್ರ ಜಪಿಸೋ ಜಗ ಭರಿತ, ಅರಗಳಿಗಿರಬಾರದು ಮರತ, ತುಳಸಿ ಮಾಲಿ ದರಸಿಯಾಗರಿ ಸಂತ, ಕಬೀರ ಮುಸಲ್ಮಾನುವಾತ, ತುಳಸಿ ಮಾಲಿ ದರಸಿಯಾಗರಿ ಸಂತ, ಕಬೀರ ಮುಸಲ್ಮಾನುವಾತ, ಘರಿ ಸಂತ ಕಬೀರ ಮುಸಲ್ಮಾನುವಾತ. ರಾಮ ಮಂತ್ರ ಜಪಿಸುವ ಜಗ ಭರಿತ, ರಾಮ ಮಂತ್ರ ಜಪಿಸುವ ಜಗ ಭರಿತ, ಅರಗಳಿಗೆ ಇರಬಾರದು ಮರತ, ತುಳಸಿ ಮಾಲೆ ಧರಸೆ ಅಗರೆ ಸಂತ, ಕಬೀರ ಮುಸಲ್ಮಾನು ಆತ. ಸತಿ ಪತಿ ಸಂಸಾರ ಒಳ್ಳೆ ಜಹತ್ತ, ಸತಿ ಪತಿ ಸಂಸಾರ ಒಳ್ಳೆ ಜಹತ್ತ, ಸತಿಯಳ ಮಹಾಪತಿ ವರತ, ಸುಂದರ ಬಿಬಿ ಅಂತ ಕಿಯ ಗುರತ, ಜಾತಿಲೆ ಮುಸಲ್ಮಾನು ಆತ. ಸುಂದರ ಬೇಬಿ ಅಂತ ಕಿಯ ಗುರತ, ಜಾತಿಲೆ ಮುಸಲ್ಮಾನು ಆತ. ಬಡತನ ಕಾಡ್ತಿತ್ತು ಈ ಪರೀತ, ಬಡತನ ಕಾಡ್ತಿತ್ತು ಈ ಪರೀತ, ಬ್ರಹ್ಮ ಬರದ ಇಟ್ಟ ಮಾತ, ಅಂತವ್ರಿಗೆ ತೋಯಂತವತ್ತ, ಕಬೀರ ಮುಸಲ್ಮಾನುವಾತ. ರಾಮ ಮಂತ್ರ ಜಪಿಸೋ ಜಗ ಭರಿತ, ರಾಮ ಮಂತ್ರ ಜಪಿಸೋ ಜಗ ಭರಿತ, ಅರಗಳಿಗೆ ಇರಬಾರದು ಮರತ, ತುಳಸಿ ಮಾಲೆ ಧರಸಿ ಅಗರಿ ಸಂತ, ಕಬೀರ ಮುಸಲ್ಮಾನು ಆತ. ದಿಂಡೆ ಬಂತ ಜನ ಇಲ್ಲೋ ಗಣಿತ, ದಿಂಡೆ ಬಂತ ಜನ ಇಲ್ಲೋ ಗಣಿತ, ವಸ್ತಿಯಾಗುವುದು ನಿಶ್ಚಿತ, ಸಂತರುಟ ಆಗ್ಯರು ಹರಿಕಾತ, ಕಬೀರ ಮುಸಲ್ಮಾನೋ ಆತ ರಾಮ ಮಂತ್ರ ಜಪಿಸೋ ಜಗ ಭರಿತ ರಾಮ ಮಂತ್ರ ಜಪಿಸೋ ಜಗ ಭರಿತ ಅರಾಗಿರಬಾರದು ಮರತ ತುಳಸಿ ಮಾಲೆ ಧರಸಿ ಅಗರ ಸಂತ ಕಬೀರ ಮುಸಲ್ಮಾನೋ ಆತ ಬಿತಾಯಿ ಹೋದರು ತ ಸ್ವಂತ ಬಿತಾಯಿ ಹೋದರು ತ ಸ್ವಂತ ಸೆಟ್ಟರಲ್ಲಿ ಸಂತಿ ಕೇಳಲು ಆತ ಸೌಕರ ರೂಪ ಕಾದು ಭ್ರಾಂತ ಸಂಜಿಕ ಬರ್ಬೇಕಂದನು ಪರತ ಸೌಕರ ರೂಪ ಕದನು ಭ್ರಾಂತ ಸಂಜಿಕ ಬರ್ಬೇಕಂದನು ಪರತ ಸೌಕರ ರೂಪ ಕದನು ಭ್ರಾಂತ ಸಂಜಿಕ ಬರ್ಬೇಕಂದನು ಪರತ ರಾಮ ಮಂತ್ರ ಜಪಿಸೋ ಜಗ ಭರಿತ ರಾಮ ಮಂತ್ರ ಜಪಿಸೋ ಜಗ ಭರಿತ ಅರಗಳಿಗೆ ಇರಬಾರದು ಮರತ ತುಳಸಿ ಮಾಲೆ ಧರಸಿ ಅಗರಿ ಸಂತ ಕಬೀರ ಮುಸಲ್ಮಾನೋ ಆತ ಮಾತ ಕೊಟ್ಟ ಮನೆಗೆ ಬಂದಳು ಪರತ ಮಾತ ಕೊಟ್ಟ ಮನೆಗೆ ಬಂದಳು ಪರತ ಧಾನ್ಯ ಹೇರಿ ಶಟ್ಟಿ ಕಳಸಿದಾತ ಅಡಗಿ ಮಾಡಿ ಉಣಸಿದ ಮಾತ ಕಬೀರ ಮುಸಲ್ಮಾನೋ ಆತ ಅಡಗಿ ಮಾಡಿ ಉಣಸಿದಾಳೆ ಮಾತ ಕಬೀರ ಮುಸಲ್ಮಾನೋ ಆತ ವಾವ್ ನಿನ್ ಕೈತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿಯಾಗೋ ಹಸಿ ಕಸದಿಂದ ತಯಾರಿಸ್ತೀನಿ ಹೌದಾ ಅದೆಂಗಪ್ಪ ಪೈಪ್ ಕಾಂಪೋಸ್ಟಿಂಗ್ ಪಿಟ್ ಕಾಂಪೋಸ್ಟಿಂಗ್ ಈ ರೀತಿ ಬೇರೆ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ ಹಾ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ ಸಿರಿಯರ ಮಾರ ಮಡದಿ ಮುತ್ತೈತನ ಪಡದಿ ಗಂಡನ ಮಾಡಿಕೊಂಡೆ ನಡದೆ ಸುಬಾನಾಯ್ ಗಂಡನ ಮಾಡಿಕೊಂಡೆ ನಡದೆ ಸುಬಾನಾಯ್ ಗಂಡನ ಮಾಡಿಕೊಂಡೆ ನಡದೆ ಸುಬಾನ ಗಂಡನ ಮಾಡಿಕೊಂಡೆ ನಡದೆ ಸುಬಾನ ಮಾವ ಭಾವಾದ್ಯಾರು ಅತ್ತಿನೆಗೆ ಆಣಿದ್ಯಾರು ಮೈನರ ಕಾರಣಕ್ಕ ಖುಷಿಯಾದವ್ರೆ ಸುಬಾನ ಮೈನರ ಕಾರಣಕ್ಕ ಖುಷಿಯಾದವ್ರೆ ಸುಬಾನ ಮೈನರ ಕಾರಣಕ್ಕ ಖುಷಿಯಾದವ್ರೆ ಸುಬಾನ ಮೈನರ ಕಾರಣಕ ಖುಷಿಯಾದವ್ರ ಸೋಬಾ ಚಂದರ್ ಕಾಳಿ ಸಿರಿ ನುಟ್ಟು ಖ್ಯಾತಿ ತಾಳಿ ಕಟ್ಟಾಳೊಂದು ತೊರವಿ ಹಾಕ್ಯಾಳೊಂದು ಹೂವಿನ ಮಾಲೆ ಸೋಬಾನಾಯ್ ತೊರವಿ ಹಾಕ್ಯಾಳೊಂದು ಹೂವಿನ ಮಾಲೆ ಸೋಬಾನಾಯ್ ತೊರವಿ ಹಾಕ್ಯಾಳೊಂದು ಹೂವಿನ ಮಾಲೆ ಸೋಬಾನಾಯ್ ತುರಬೀಗ ಕೇಳಂದುವಿನ ಮಾಲೆ ಸುಬಾನ ಹಣಿ ಮ್ಯಾಲ ಹಂಚಿನ ಬಟ್ಟ ಕೂಕ ಮಚ್ಚಾಳ ಜೋಳ ಹಲಗಿಯ ನತ್ತ ಹದನರ ಮುತ್ತ ಸುಬಾನ ಹಲಗಿಯ ನತ್ತ ಹದನರ ಮುತ್ತ ಸುಬಾನ ಹಲಗಿಯ ನತ್ತ ಹದನರ ಮುತ್ತ ಸುಬಾನ ಹಲಗಿಯ ನತ್ತಾದನರ ಮುತ್ತ ಸುಬಾನ ಸರಿಗೆಂದು ಸಾವಿರದು ಸರ ಒಂದು ಮೋಜಿಂದು ಕೊರಳಲ್ಲ ಹಾರೇಸುವನೈ ಕೊರಳಲ್ಲ ಕೇಳೋಣ ಮುತ್ತಿನ ಹಾರೇಸುವನೈ ಕೊರಳಲ್ಲ ಕೇಳೋಣ ಮುತ್ತಿನ ಹಾರೇಸುವನ ಕೊರಳಲ್ಲ ಕೇಳೋಣ ಮುತ್ತಿನ ಹಾರೇಸುವನ ಬಂಗಾರ ಬಳಿಯಾಳುಟ್ಟು ಸುಂಗಾರಿಟ್ಟಾಳ ಮುಂದ ದಾಸ್ಯಾಳ ಶಳದುಂದ ಸುಬಾನೈ ದಾಸ್ಯಾಳ ಧುವಾ ಶಳದುಂದ ಸುಬಾನೈ ದಾಸ್ಯಾಳ ಧುವಾ ಶಳದುಂದ ಸುಬಾನ ದಾಸ್ಯಾಳ ಧುವಾ ಶಳದುಂದ ಸುಬಾನ ಇಲ್ಲ ಕಾಲುಂಗರ ರುಳಿಯ ಘಜಿ ಪೈಜಾನ ಅಜಿ ನಡಗಿಲಿ ನಡದಾರ ನೌಲಿನ ಜೇ ಸುಬಾನೈ ನಡಗಿಲಿ ನಡದಾರ ನೌಲಿನ ಜೇ ಸುಬಾನೈ ನಡಗಿಲಿ ನಡದಾರ ನೌಲಿನ ಜೇ ಸುಬಾ ರಾಮಪ್ಪ.